ಒಂದು ಛಾವಣಿಯಿಂದ ತಳಗ ನೀರ್ ಸೋರ್ತಿರಬಹುದು. ಒಳಗಡೆ ನಾವು ಗಂಟು ಅದನ್ನ ಹಾಕಿ ಮ್ಯಾಲ್ ಕಟ್ಟಿರ್ತಾರ ಸರ್, ರೈತರು ಎಲ್ಲಾರು ಏನ್ ಚಲೋ ಮನೆಯೊಳಗೆ ಕಟ್ತಾರ ಅಂತಲ್ಲ, ಅಲ್ಲಿ ಏನಾಗ್ತೈತಿ ಅಂದ್ರೆ ಅದ್ರೊಳಗಿಂದ ನೀರ್ ತಳಗ ತಳಗ ತಳಗ ಬೀಳೋದು, ಅಥವಾ ಮನಿ ಹೆಂಗಿರ್ತೈತಿ ಅಂದ್ರೆ ಆಜುಬಾಜುಕಿಂದ ಮಳಿ ಹನಿ ಒಳಗ್ ಬಂದು ದನದ ಮನೆ ಮೇಲೇನೆ ಬೀಳೋದು, ಇಂಥವೆಲ್ಲ ಬಹಳ ಆಗ್ತಿರ್ತದೆ. ಅದಕ್ಕಂತ ಹೇಳಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದ್ಲ ಏನ್ ಮಾಡ್ರಿ, ಮೊದ್ಲ ಒಂದು ಪ್ಲಾಸ್ಟಿಕ್ದು ಮೇಲ್ಗಡೆ ಹೊದಿಕೆ ಹಾಕಿ ಅದ್ರ ಮೇಲೆ ನೀವು ಅದಕ್ಕೆ ಗಂಟಿಂದು ಮತ್ತೊಂದು ಆ ಹೂ ಅಥವಾ ಮತ್ತೊಂದು ಏನೇನು ಹಾಕ್ತಾರೆ ರೈತರು ಅದನ್ನ ಹಾಕೊಂಡ್ಬಿಟ್ರೆ ಒಳಗಡೆ ಹನಿ ನೀರು ಬೀಳಂಗೆ, ಮತ್ತು ಮಳೆಗಾಲ ಹೆಚ್ಚಿಗೆ ಇದ್ದಾಗ ಬಾಜುಕಿನೂ ಏನು ಒಳಗಿಂದ ನೀರು ಬರ್ತದೈತಿ, ಅಲ್ಲಿ ಏನಪ್ಪ ಅಂದ್ರೆ ಒಂದು ಏನರ ಟಾರ್ಪೋಲಿನೂ ಮತ್ತೊಂದು ಕಟ್ಕೊಂಡ್ರೆ ಒಳಗಡೆ ಜೋರು ಗಾಳಿನೂ ಬರೋದಿಲ್ಲ, ಮತ್ತು ನೀರು ಬರೋದು, ಮತ್ತು ಹುಳ ಬರೋದು ಕಡಿಮೆ. ಹಿಂಗೆ ನಾವು ಕೊಟ್ಟಿಗೆಯನ್ನು ಮಾಡಿ ಇಟ್ಕೋಬೇಕು. ಮತ್ತು ತಾವು ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಏನು ತಿಳಿಸ್ತಾ ಇದ್ದೀರಲ್ಲ, ದನಗಳು ಯಾವ ರೀತಿ ನಿಂದಿರಬೇಕು, ಮತ್ತು ಜಾಸ್ತಿ ಅದರ ಕೊಟ್ಟಿಗೆಯಲ್ಲಿ ಮತ್ತು ಅವಕ್ಕೆ ಒಂದಕ್ಕೊಂದು ಹತ್ತದು ಹಂಗೆ ಹಾಕೋತದಲ್ರಿ, ಅಂತ ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ಜಾಗದ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕಂತೀರಿ? ನಾವು ಹೇಳೋದೇನು ಅಂದ್ರೆ ಒಂದು ದನದಿಂದ ಇನ್ನೊಂದು ದನಕ್ಕೆ 3-4 ಫೂಟಿನ ಅಂತರ ಇಟ್ಟು ಕಟ್ಟಬೇಕು ಅಂತ ಅಂದ್ರೆ ಅವಕ್ಕೆ ಕೂಡ್ಲಿಕ್ಕೆ ಏಳಲಿಕ್ಕೆ ಅಕ್ಕಪಕ್ಕ ಸರದಾಡ್ಲಿಕ್ಕೆ ಅದು ಸಾಕಷ್ಟು ವ್ಯವಸ್ಥೆ ಇರ್ತದೆ. ಈಗ ಅಗ್ದಿ ಸಮೀಪ ಕಟ್ಟಿದ್ರೆ ಒಂದ್ರ ಮೇಲೆ ಒಂದು ಕೂಡೋದು ಅಥವಾ ಒಂದನ್ನೊಂದು ತುಳಿಯೋದು ಇವೆಲ್ಲ ತರ 5-6 ಫೂಟ್ ಗಟ್ಟಲೆ ನಾವು ಅಗಲ ಮಾಡಿದ್ರೆ ಅವು ದನ ಉಲ್ಟಾ ನಿಂತು ಮೇವೆಲ್ಲಿ ಹಾಕ್ತಿವಲ್ಲ ಆ ಗ್ವಾಗ್ಲಿ ಒಳಗನ ಸಗಣಿ ಹಾಕೋದು ಅದನ್ನೆಲ್ಲ ಮಾಡುತ್ತಾನೆ. ಅದಕ್ಕಂತೇಳಿ 3-4 ಫೂಟ್ ಅಂತರದೊಳಗೆ ದನಗಳನ್ನು ನಾವು ಯಾವಾಗ ಕಟ್ತೀವಲ್ಲ ಅವಾಗ ಅವು ಕಂಫರ್ಟೇಬಲ್ ಆಗಿಯೂ ಇರ್ತಾವು, ಸ್ವಚ್ಛತೆಯು ಹೆಚ್ಚಿನ ಪ್ರಮಾಣದೊಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಹುದು, ಮತ್ತು ಒಂದಕ್ಕೊಂದು ಹಾದಾಡೋದನ್ನು ಕಡಿಮೆ ಆಗ್ತದೆ. ಇನ್ನು ಮಳೆಗಾಲದಲ್ಲಿ ಈ ಕರುಗಳನ್ನ ಯಾವ ರೀತಿ ನೋಡ್ಕೋಬೇಕಂತೀರಿ? ಈ ಕರ ಸಣ್ಣ ಪ್ರಾಣಿ ಅಂದ್ರೆ 35-40 ಕಿಲೋ ಹುಟ್ಟಿ ಒಂದ್ ತಿಂಗಳ 2 ತಿಂಗಳದಾಗ, ಹಂಗ ನಮ್ ಕುರಿ ಆಡು ಇವು ಸುದಾ 30-40 ಕೆಜಿ ತುಂಬುದು. ಹೊಸ್ತಾಗಿ ಹುಟ್ಟಿದ್ದು ಪ್ರಾಣಿಗಳಾಗ್ಲಿ ಇವು ಕುರಿ ಆಡುಗಳಾಗ್ಲಿ ಇವಕ್ಕ ನೀರಿನ ಕಂಡ್ರ ಆಗಿ ಬರ್ತಿರೋದಿಲ್ಲ, ಎಲ್ಲಿ ಮಳಿ ಹೆಚ್ಚಿಗೆ ಆಗಕತ್ತಿ ಎಲ್ಲೆಲ್ಲ ಹೋಗಿ ತಳಸ್ಕೊಂಡಿರೋದು ಅಂದ್ರೆ ಮಳಿ ಬಡಿಲಾರದ ಹಂಗ, ಮತ್ತ ಹಸಿ ಇದ್ದದ ಮೇವು ತಿನ್ನಂಗಿಲ್ಲ, ಇವೆಲ್ಲ ತ್ರಾಸು ಕುರಿ ಒಳಗಿರ್ತಾವ. ಕರದ ವ್ಯವಸ್ಥೆದಾಗ ಅದು ಕರ ಆ ಟೈಮ್ ಹೋಗಿ ಏನ್ ಹುಟ್ಟತಿ, ಬೆಳೆ ಇರತಕ್ಕಂತ ತೇವಾಂಶ ವಾತಾವರಣದ ತೇವಾಂಶ ಮತ್ತ ಅಲ್ಲಿ ಇರ್ತಕ್ಕಂತ ಹೆಚ್ಚಿನ ಮಳಿ ಬೀಳೋದ್ರಿಂದ ನೆಲ ಎಲ್ಲ ಹಸಿ ಆಗೋದು, ಇಂಥದ್ರೊಳಗ ಅದು ಹೊಸ್ತಾಗಿ ಹುಟ್ಟಿದ ಕರು ಏನಾದ್ರೂ ಅಲ್ಲಿ ನಾವು ಇಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರೆ ಅದಕ್ಕೆ ಥಂಡಿ ಹತ್ತಬಹುದು ಒಂದನೇದ್ದು. ಎರಡನೇದ್ದು ಅದಕ್ಕೆ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗಗಳು ಬರೋದು ಇದೆಲ್ಲ ಆಗೋದು ಹೆಚ್ಚಿಗೆ. ಅದಕ್ಕಂತ ಹೇಳಿ ಕರುಗಳನ್ನ ಸಾಕಬೇಕಾದಾಗ ಮುಖ್ಯವಾಗಿ ಮಾಡಬೇಕಾದ ಮೊದಲನೇ ಕೆಲಸ 1/2 ತಾಸಿನೊಳಗನ ದಿನದ ಹಾಲನ್ನು ಕುಡಿಸ್ರಿ. ಎರಡನೇದ್ದು ಎಲ್ಲಿ ಇಟ್ಟು ಬೆಚ್ಚಗೆ ಇಡಬೇಕು ಅಂತ ಹೇಳ್ತೀವಿ, ಮೈ ಮೇಲೆ ಬೇಕಂದ್ರೆ ಬೆಚ್ಚನೆ ಒಂದು ಹೊದಿಕೆ ಹಾಕಿ ಇಟ್ಟರೂ ಹರ್ಕತ್ತಿಲ್ಲ, ಮೊದಲನೇ ಒಂದು 15-20 ದಿವಸ. ಎಷ್ಟೋ ಸಾರಿ ಹುಟ್ಟಿ ಒಂದು ತಿಂಗಳದೊಳಗೆ ಕರ ಸಾಯೋದು ಯಾಕಂದ್ರೆ ಒಂದು ಗಿಣದ ಹಾಲು ಸಿಗಂಗಿಲ್ಲ, ಎರಡನೇದಿಂತ ಮಳೆಗಾಲ ಸಿಕ್ಕಾಪಟ್ಟೆ ಇದ್ದಾಗ ಹೆಚ್ಚಿನ ಮಳೆಗಾಲ ಎಲ್ಲಿ ಸಿಗ್ತೈತಿ ಅಂತಹ ಜಗದೊಳಗೆ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗ ಆಗಿ ಸಾಯೋದು ಹೆಚ್ಚಿನ ಪ್ರಮಾಣದಾಗಿರ್ತದೆ. ಮೂರನೇ ಕಾರಣ ಏನು ಅಂದ್ರೆ ಜಂತ ಹೆಚ್ಚಿಗೆ ಇರೋದ್ರಿಂದ ಹೊಟ್ಟೆಯೊಳಗೆ ಜಂತಿನ ಔಷಧಿ ಒಂದು ಸರಿಯಾಗಿ ಕೊಟ್ಟು ಸಾಕಿದ್ರೆ ಕರುಗಳು ಚೆನ್ನಾಗಿ ಬೆಳಿತಾವು, ಅವಕ್ಕೇನೂ ಆಗುದಿಲ್ಲ. 1.5-2 ತಿಂಗಳ ಮೇಲಿನೂ ಆದವು ಅಂದ್ರೆ ಅವಕ್ಕೇನು ಥಂಡಿ ಗಿಂಡಿ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಅದ್ರ ಮೇಲೆ ಮಾಡಂಗಿಲ್ಲ, ಈ ಕಾಳಜಿ ನಾವು ಮಾಡ್ಬೇಕಾಗ್ತದೆ. ಈ ದನಕರುಗಳನ್ನ ಹೊರಗಡೆ ಮೇಲ್ ಏನ್ ಬಿಡ್ತಾರಲ್ರಿ, ಅವಾಗ ಏನಾದ್ರೂ ವಿಶೇಷ ಪಾಲನೆ ಅದು ಮಾಡ್ಬೇಕಂತೀರಿನ? ಹೌದ್ರಿ, ಈಗ ಹೊರಗಡೆ ಮಳೆ ಆಗಿರ್ತೈತಿ, ಎಲ್ಲಾ ಕಡೆ ರೋಜನೆ ಅಡ್ಡಾಡಬೇಕು, ಮತ್ತ ಎಲ್ಲಿ ಯಾವ ಮೇವು ಸಿಗತೈತೋ ಅದನ್ನ ತಿನ್ಬೇಕು. ಎಷ್ಟೋ ಸತಿ ನಮ್ಮ ರೈತರು ಏನ್ ತಿಳ್ಕೊತಾರ ಅಂದ್ರೆ ಏ ಮಳೆಗಾಲ ಬಂತು ಬೇಕಾದಷ್ಟು ಹೊರಗೆ ಹುಲ್ಲು ಐತಿ ಮೇವು ಐತಿ ತಿಂತಾವು ಆರಾಮ ಇರ್ತಾವು, ಏನು ಕಾಳಜಿ ಮಾಡೋ ಕಾರಣ ಇಲ್ಲ, ಬಹಳ ತಪ್ಪು ಕಲ್ಪನೆ. ರಾಡಿಯೊಳಗೆ ಅಡ್ಡಾಡಬೇಕಾದ್ರೆ ಗೊರಸು ಅಂತ ಏನು ಕರಿತೀವಿ ಆ ಗೊರಸು ರಾಡಿಯೊಳಗೆ ಅಡ್ಡಾಡೋದ್ರಿಂದ ಎಷ್ಟೋ ಸಾರಿ ಕುಂಟು ರೋಗ ಕುಂಟುಕೊಂತನ ಅಡ್ಡಾಡ್ತಿರ್ತಾವ ಮಳೆಗಾಲದಾಗ, ಯಾಕಂದ್ರೆ ಅದು ರಾಡಿಯೊಳಗೆ ಸಿಗಬಿದ್ದ ಅಲ್ಲೇ ಎಲ್ಲ ಕ್ರಿಮಿಗಳಿಗೂ ಅವು ಎಲ್ಲ ಕೂಡಿಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗಿ ಸೋಂಕು ತಲಗಿ ಅವಕ್ಕ ರೋಗ ಉಲ್ಬಣಿಸ್ತೈತಿ, ಕಾಲು ಇದಾಕ್ ಬರುದಿಲ್ಲ, ಕುಂಟುಕೊಂತ ಅಡ್ಡಾಡ್ತಾವು. ಅದರಿಂದಾಗಿ ಮುಂದ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಉತ್ಪಾದನಾ ಇದು ಸುತ್ತ ಕಡಿಮೆ ಆಗಿಬಿಡ್ತೈತಿ. ಅದಕ್ಕಂತ ಹೇಳಿ ಹಾಲಿನ ಉತ್ಪಾದನೆ ಇರಲಿ ಮಾಂಸದ ಉತ್ಪಾದನೆ ಇರಲಿ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ದನ ಒಳಗೆ ಬರುವ ಮತ್ತು ಹೊರಗೆ ಹೋಗೋ ಜಾಗ ಏನೈತೆ ಅದು ಬಗಲದಿಂದ ಹೊರಗೆ ಅಲ್ಲಿ 1-1.5 ಫೂಟ್ ತೆಗ್ಗು ಮಾಡಿ ಒಂದು 5-6 ಫೂಟ್ ಉದ್ದಿಟ್ಟು ತಳಗೆ ನೀರು ಇಳಿಬಾರದು ಅಂತ ಹಂಗೆ ಕಾಂಕ್ರೀಟ್ ಮಾಡಿ ಅಲ್ಲಿ ಏನಂತಂದ್ರೆ ನೀರು ಹಾಕಿ ಸೋಂಕು ನಿವಾರಕ ದ್ರಾವಣವನ್ನು ಅದರೊಳಗೆ ಹಾಕಬೇಕು. ಅಂದ್ರೆ ಈ ಪ್ರಾಣಿಗಳು ಒಳಗಡೆ ಹೋಗ್ಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಆ ಆಂಟಿಸೆಪ್ಟಿಕ್ ಇರ್ತೈತಿ, ಅದರ ಕಾಲಿಡ್ತಾವು ಹೊರಗೆ ಹೋಗ್ತಾವು, ಕಾಲಿಟ್ಟು ಒಳಗೆ ಬರ್ತಾವು, ಕಾಲು ಸ್ವಚ್ಛ ಆಗ್ತೈತಿ, ಮತ್ತೆ ಅಲ್ಲಿ ಏನು ಯಾವುದೇ ಸೋಂಕು ಆಗಲಾರ್ದಂಗೆ ನಾವು ಆಳು ಕುರಿ ಮತ್ತು ಆಕಳ ಎಲ್ಲಿನೂ ಹುಡ್ಕೋಬಹುದು.

ಹಾಕ್ತಾರೆ.